ಚಳಿಗಾಲ, ಬೇಸಿಗೆ, ಈ ರೀತಿಯಾಗಿ ಆಯಾ ಕಾಲಕ್ಕೆ ತಕ್ಕಂತೆ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಹವಾಮಾನಕ್ಕೆ ತಕ್ಕಂತೆ ನೀರು, ಮಳೆಗಾಲದೊಳಗೆ ಹೆಚ್ಚು ಮಳೆ ಆಗುವಂಥ ಸಂದರ್ಭ, ಇವೆಲ್ಲವನ್ನು ಗಮನಿಸಬೇಕಾಗುತ್ತೆ ಇಲ್ಲಿ ಕೃಷಿ ಮಾಡಬೇಕು ಅಂತ ಹೇಳಿದಾಗ. ಹಾಗಾಗಿ 4.5 ಎಕರೆ, ಅದರಲ್ಲಿ ಏನೆಲ್ಲ ಬೆಳೀತಾರೆ ಮತ್ತು ಅದರಲ್ಲಿರುವಂಥ ತೊಂದರೆ, ಕಷ್ಟ, ಸುಖ ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ದುರ್ಗಪ್ಪ ಅವರೇ. ನಮ್ಮದು ಸರ್ ಇಲ್ಲಿ 4.25 ಎಕರೆ ಹೊಲ ಮಾಡಿರ್ತೀವ್ರಿ ನಾವು. ಮಳೆಗಾಲದಲ್ಲಿ ಭತ್ತದ ನಾಟಿ ಮಾಡ್ತೀವ್ರಿ. ಬ್ಯಾಸಿಗೆ ಇದ್ರೊಳಗೆ ತಮಾಟಿ, ಮುಳುಗಾಯಿ ಇದನ್ನು ಮಾಡ್ತೀವ್ರಿ. ಇದ್ರ ಬಗ್ಗೆ ಏನಂತಂದ್ರಿ, ನಮಗೆ ಮಳೆಗಾಲದಾಗ ಭತ್ತದ ಪೀಕ್ ತೊಗೊಂಡ ನಂತರ ಮತ್ತೆ ಅದನ್ನೆಲ್ಲ ಕಟಾವು ಮಾಡಿ ಮತ್ತೆ ಹೊಲಗಳು ತಯಾರು ಮಾಡಿ ತರಕಾರಿ ವ್ಯವಸ್ಥೆ ನಾವು ಮತ್ತೆ ಮಾಡ್ತೀವ್ರಿ. ತರಕಾರಿದೆಲ್ಲ ಮುಗಿದ ನಂತರ ಮತ್ತೆ ಮುಂದಿನ ಮಳೆಗಾಲಕ್ಕಂದ್ರೆ ಮತ್ತೆ ನಾವು ಭತ್ತದ ಬೆಳೆನ ಮಾಡ್ತೀವ್ರಿ. ಎರಡು ಬೆಳೆ ಮಾಡ್ತೀವ್ರಿ ನಾವು. ಅದ್ರಾಗ ನುಕ್ಸಾನು ಆಗ್ತೈತ್ರಿ, ಲಾಭನೂ ಆಗ್ತೈತಿ, ಎರಡೂ ಸರಿ ಐತ್ರಿ ನಮಗೆ. ಈಗ ಬೇಸಿಗೆಯೊಳಗೆ ನೀವು ತರಕಾರಿ ಬೆಳಿತೀರಲ್ಲ, ಅದಕ್ಕೆ ನೀರಾವರಿ ವ್ಯವಸ್ಥೆ ಏನ್ರಿ ಇದೆಯಾ? ಹೌದು ಸರ್, ನೀರಿನ ವ್ಯವಸ್ಥೆ ಐತ್ರಿ ನಮಗೆ. ನಮ್ಮದು ಬಾವಿ ಐತ್ರಿ, ಡೀಸೆಲ್ ಇಂಜನ್ ಕುಡಿಸಿದ್ರಿ ನಾವು ಬಾವಿಗೆ. ಬೋರ್ ಅನ್ಕ ಇಲ್ರಿ, ಬೋರ್ ಇದ್ದೀರ ನಮಗೂ ಅಷ್ಟು ಸಸಾರ ಆಗ್ತೈತ್ರಿ. ಈಗ ಸ್ವಂತ ಖರ್ಚು ಮಾಡಿ ನಾವು ಬಾವಿ ತೆಗಿಸ್ಕೊಂಡು ಮೋಟರ್ ತಂದು ಕುಂಡಿಸ್ಕೊಂಡು ನಾವು ನೀರಿನ ವ್ಯವಸ್ಥೆ ಮಾಡಿಕೊಂಡವ್ರಿ. ಬೋರ್ವೆಲ್ ಇಲ್ಲ ಅಂತ ಬೇಜಾರ ಐತೆ, ಹಂಗೇನಿಲ್ಲ. ಬಾಜಿಕ್ನಾರ ಬೋರ್ ಹೊಡೆದಾರ್ರಿ, ನಾವು ಹೊಡೆದಿಲ್ರಿ. ಎಷ್ಟು ಆಳದಲ್ಲಿ ಬಿತ್ತು ನೀರು? ನಮ್ಮದು ಬಾವಿ ಇದ್ರಿ, 30 ಫೂಟ್ ಹೊಂಡದೊಳಗೆ ನೀರು ಆಗೈತಿರಿ ನಮಗೆ. ನಮಗೆ ನೀರಿಂದ ಏನು ತೊಂದರೆ ಇಲ್ರಿ. ತೋಡು ಬಾವಿನ ಮಾಡಿಸ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಅಂದ್ರೆ ನಮ್ಗೆ ಅಷ್ಟು ಇದೆ ಇರಾಕಿಲ್ರಿ, ಈಗೀಗ ಬೋರ್ಗಳಾಗಿದಾವ್ರಿ. ಮೊದಲು ಬಾವಿಗಳಂತಾರ ನಮಗೆ ಇದಾಗ್ತದ್ರಿ. ಸ್ವಂತ ಖರ್ಚು ಮಾಡಿ ನಾವು ಮಾಡಿಕೊಂಡವ್ರಿ. ಗೌರ್ಮೆಂಟ್ದೇನು ಇದ್ರೊಳಗೆ ಏನು ಯಾರದೇನು ಇದಿಲ್ರಿ. ದುಡ್ಡು ನಾವು ಹಾಕಿ ಬಾವಿ ಇದನ್ನು ಮಾಡಿಕೊಂಡು ಬ್ಯಾಸಿಗೆಯಾಗ ನೀರಿನ ವ್ಯವಸ್ಥೆ ಮಾಡಿಕೊಂಡವ್ರಿ. ಮಳೆಗಾಲದಾಗ ಈ ಮಳೆ ಇತ್ತರ ಮೇಲೆ ನಡೀತಿದ್ರಿ. ಈ ಮಳೆ ಆದಾಗ ತೊಂದರೆ ಆಗುತ್ತೆ. ಹೆಚ್ಚಿಗೆ ಮಳೆ ಆದಾಗ ಮತ್ತೆ ತರಕಾರಿ ಅದು ಬರೋದಿಲ್ರಿ. ನೀವು ತರಕಾರಿನ ಹಾಕಲ್ಲ ಮಳೆಗಾಲದಲ್ಲಿ? ಮಳೆಗಾಲದಾಗ ಹಾಕೋದಿಲ್ರಿ, ಬರೀ ಭತ್ತ ರೀ ನಮ್ದು. ಭತ್ತ ಎಷ್ಟು ಎಕರೆ ಹಾಕ್ತೀರಿ? ನಾವು 4.25 ಎಕರೆ ಎಲ್ಲ ಭತ್ತನ ಮಾಡ್ತೀವ್ರಿ. ಹ್ಞೂ. ಭತ್ತನ ಯಾಕೆ? ಭತ್ತ ಅಂತಾರ ಮಳೆಗಾಲ ಪೀಕ್ ಅಂತಾರ, ಮತ್ತೆ ಬೇರೆ ಪೀಕ್ ಬರೋದಿಲ್ರಿ. ನೀರು ನಿಂದಿರ್ತದ್ರಿ ನಮ್ದು. ಗದ್ಯದೊಳಗೆ ನೀರು ಆಯ್ತಂದ್ರೆ ಬೇರೆ ಪೀಕ್ ಹಾಳಾಗಿ ಹೋಗ್ತಿದ್ರಿ. ಹಿಂಗಾಗಿ ನಾವು ಭತ್ತನ ನೆಟ್ಟಿ ಮಾಡಿಬಿಡ್ತೀವ್ರಿ. ಕೈಯಿಂದ ಉರ್ಸೋದ? ಹಾ, ಕೈಯಿಂದ ಇದನ್ನ ಮಾಡ್ತೀವ್ರಿ. ಆಳು ಖರ್ಚು ಜಾಸ್ತಿ? ಹಾ, ಆಳಿನ ಖರ್ಚು ಜಾಸ್ತಿ ಬರ್ತದ್ರಿ. ಆದ್ರೆ ಒಮ್ಮೆ ನುಕ್ಸಾನು ಆಕೈತಿ, ಒಮ್ಮೆ ಲಾಭನು ಆಕೈತಿ. ಅದ್ರೊಳಗೆ ಯಾವಾಗ ನುಕ್ಸಾನ್ ಆಗುತ್ತೆ, ಯಾವಾಗ ಲಾಭ ಆಗುತ್ತೆ? ಬೆಳೆ ಸರಿ ಬರ್ದ್ರೆ ನುಕ್ಸಾನ್ ಹಾಕಿದ್ರಿ, ಬೆಳೆ ಚೆನ್ನಾಗಿ ಬಂತಂದ್ರೆ ಲಾಭ ಹಾಕಿದ್ರಿ. ಯಾವಾಗ ಸರಿ ಬರಲ್ಲ, ಯಾವಾಗ ಸರಿ ಬರುತ್ತೆ? ಈಗ ಮಳೆಗಾಲ ಅದು ಸರಿಯಾಗಿ ಬಂತಂದ್ರೆ ಬೆಳೆ ಚಲೋ ಬರ್ತೈರಿ. ಮಳೆಗಾಲ ಅದು ಸರಿ ಆಗದ್ರೆ ಬೆಳೆ ಕಮ್ಮಿ ಹಾಕಿದ್ರಿ, ಆಗ ನುಕ್ಸಾನ್ ಹಾಕಿದ್ರಿ. ನೀರಿನ ವ್ಯವಸ್ಥೆ ನಮಗೆ ಇತ್ತಂದ್ರೆ ನುಕ್ಸಾನ್ ಆಗೋದಿಲ್ಲ, ಲಾಭ ಆಗ್ತಾ ಹೋಗ್ತಿದ್ರಿ. ಇತ್ತೀಚೆಗೆ 4-5 ವರ್ಷದಿಂದ ಮಳೆ ಹೆಚ್ಚಾಗಿದೆ, ಆ ಹೊತ್ತಿನಾಗ ಏನು ತೊಂದರೆ ಆಯಿತು? ಸರಿ ಸರಿ ಅನ್ನಿಸ್ತು ನಮಗೆ, ಸರಿನೇ ಐತಿರಿ. ನಮಗೇನು ತೊಂದರೆ ಆಗಿಲ್ಲರಿ. ಈಗ 4-5 ವರ್ಷ ಮಳೆಗಾಲ ಹೆಚ್ಚಾದಾಗಿಂತ್ರೆ ನಮಗೇನು ತೊಂದರೆ ಆಗಿಲ್ಲರಿ, ನಮಗೆ ಲಾಭ ಆಗ್ತಾ ಬಂದೈತಿರಿ. ಏನು ಲಾಭ ಆಯಿತು? ಭತ್ತದೊಳಗೆ ಲಾಭ ಆಗೈತಿರಿ. ಯಾಕಂದರೆ ಲಾಭ ಆಗಲ್ಲ ಅಂತಾರೆ. ನಾನು ಏನಂದರೆ, ಈಗ ಭತ್ತ ನಾವು ಮಾರಲಿಕ್ಕೆ ಹೋದ್ವಿ, ಅದಕ್ಕೆ ಮಾರಿದಂಥ ಖರ್ಚು ಬರಲ್ಲ ಅಂತ ಹೇಳ್ತಾರೆ. ಹಾಂ, ಒಂದು ಗುಂಟಿಯೊಳಗೆ 1 ಕ್ವಿಂಟಲ್ ಭತ್ತ ನಾವು ಬೆಳೆದ್ರೆ ಅದಕ್ಕೆ ಆಳು ಕಾಳು ಗೊಬ್ಬರ ಕಳೆ ತೆಗೆಯೋದು ಇವೆಲ್ಲ ನಿರಂತರವಾಗಿ ಇರುತ್ತೆ. ಹಾಗಾಗಿ ನಾವು ಭತ್ತ ಹಾಕೋದಕ್ಕಿಂತ ಬೇರೆ ಬೆಳೆ ಹಾಕಿದ್ರೆ ಲಾಭ. ಈ ಭತ್ತ ಹಾಕೋದ್ರಿಂದ ಖರ್ಚು ಎಷ್ಟು ಮಾಡಿರ್ತೀವಿ ಅಷ್ಟೇ ಹೊಳೆ ಬರುತ್ತೆ ಅಂತ ಹಿಂಗಂತಾರೆ. ನೀವು ವಿಶೇಷವಾಗಿ ಮಾಡಿದಿರಿ ಅನ್ಸುತ್ತೆ, ಏನು ಮಾಡಿದಿರಿ? ನಮಗೆ ನೋಡ್ರಿ, ನಾವು ಭಾಳ ಖರ್ಚು ಮಾಡಿಲ್ಲರಿ. ನಮ್ಮ ಗದ್ದೆನ ಹಂಗೆ ಐತ್ರಿ, ಖರ್ಚು ಭಾಳ ಮಾಡಿಲ್ಲ ಮತ್ತು ನಮಗೆ ನುಕ್ಸಾನು ಮಾಡಿಲ್ಲ. ಮಳೆ ನೀರು ಎಷ್ಟು ಕೊಡ್ತಾ ಇರಲ್ಲ ಅಷ್ಟು ನಮಗೆ ಲಾಭ ಆಗ್ತಾ ಹೊಂಟಿದ್ರಿ. ಎಲ್ಲಿ ಖರ್ಚು ಮಾಡಲಿಲ್ಲ? ನೀವು ಮನೆಯವರು ದುಡಿದಿರ? ಆಳ್ ತೊಗೊಂಡಿರ್ತೀವ್ರಿ. ಆ ಬೆಳೆ ಬಂದ ನಂತರ ನಾವು ಮಾರಿಕೋತೀವ್ರಲ್ಲ, ಅದ್ರೊಳಗೆ ನಮ್ಮ ಖರ್ಚೆಲ್ಲ ದಾಟಿ ಹೋಗಿ ಮತ್ತು ನಮಗೆ ಲಾಭ ಉಳಿತೀವ್ರಿ. ಹಾಂ, ಹಾಗಾದರೆ ಈಗ 4.5 ಎಕರೆ ಭತ್ತ ನಾಟಿ ಮಾಡಬೇಕಂದ್ರೆ ಎಷ್ಟು ಆಳ ಬೇಕಾಗುತ್ತೆ, ಎಷ್ಟು ದಿನ ಬೇಕಾಗುತ್ತೆ? 4.5 ಎಕರೆ ನಾವು ಹೊಲ ಮಾಡಿದರೆ ಒಂದು 50,000 ತನಕ ಖರ್ಚು ಬರ್ತೈತೆ ರೀ ನಮಗೆ. ಅದನ್ನೆಲ್ಲ ತೆಗೆದಕ್ಯಾರ ನಮ್ಮ ಮತ್ತೆ ನಾವು ಲಾಭ ಮಾಡ್ಕೋತೀವ್ರಿ. ಭತ್ತದ ಬೀಜ ಅವನ್ನೆಲ್ಲ ಅದಕ್ಕೆ ಎಲ್ಲ ಕೊಂಡ ತರ್ತೀವ್ರಿ, ಸೊಸೈಟಿ ಅಂತ ತೊಗೊಂಡು ಬರ್ತೀವ್ರಿ. ತೊಗೊಂಡು ಬಂದು ಅವನ್ನ ತೆರವಿ ಹಾಕಿ ಮೆಳಕಿ ತೆಗೆದು ಅದನ್ನೆಲ್ಲ ತೆಗೆದು ಹೊಲಗಳು ರೆಡಿ ಮಾಡಿ ನಾವು ನೆಟ್ಟಿ ಮಾಡ್ತೀವ್ರಿ. ಈಗ ಕಳೆ ಗಿಳೆ ಅಂತದ್ದು ಏನು ತೆಗಿಯಿಲ್ಲ? ಕಳೆ ತೆಗಿಬೇಕ್ರಿ, ಕಳೆ ತೆಗಿಬೇಕ್ರಿ, ಔಷಧ ಹೊಡಿಬೇಕ್ರಿ, ಗೊಬ್ಬರನೂ ಒಗಿಬೇಕ್ರಿ, ಸರ್ಕಾರಿ ಗೊಬ್ಬರ. ಮತ್ತೆ ನಾವು ಖರ್ಚನ ಮಾಡಲ್ರಿ ಅಂತೀರಿ? ಅಂದ್ರೆ ಇದನ್ನೆಲ್ಲ ಆಳಿನ ಪಾಳಿಂದ ಎಲ್ಲ ಹಿಡ್ಕೊಂಡು ನಮಗೆ 50,000 ಬರ್ತೈದ್ರಿ. ಗೊಬ್ಬರ, ಎಣ್ಣೆ, ಔಷಧ ಹಾಲಿಂದು ಒಂದು 50,000 ರೂಪಾಯಿ ನಮಗ್ ಖರ್ಚು ಬಂತಾರ ಆಯ್ತು ರೀ, ಎಲ್ಲಾ ಸೇರಿ 50,000 ರೂಪಾಯಿ ಖರ್ಚು. ಈಗ 4.5 ಎಕರೆ ಒಳಗ ಎಷ್ಟು ಭತ್ತ ಬರುತ್ತೆ? 100 ಚೀಲದ ಮ್ಯಾಲ ಬರ್ತೈದ್ರಿ, ದೊಡ್ಡ ಚೀಲಲ್ಲಿ ಎಷ್ಟು ಕ್ವಿಂಟಲ್ ಆಗ್ಬೋದು? ಅದ ಒಂದ್ ಕ್ವಿಂಟಲ್ ಸಿನಿ ಹಾಕಿ ಬರ್ತೈರಿ, ಒಂದ್ ಚೀಲ. ಒಂದ್ ಕ್ವಿಂಟಲ್ ಅಂದ್ರೆ 100 ಕ್ವಿಂಟಲ್ ಆಯ್ತು. ಹಾ, 100 ಕ್ವಿಂಟಲ್ ತನಕ ಭತ್ತದ ಬೆಳೆ ಬರ್ತೈರಿ ನಮಗ. ಮಾರಾಟ ಎಷ್ಟು ಮಾಡ್ತೀರಿ ಮತ್ತ ಹೇಗೆ ಮಾರಾಟ ಮಾಡ್ತೀರಿ? ನಮ್ದು ಮಾರಾಟ ಅಂದ್ರೆ ರೇಟ್ ಬಂದ್ರೆ ಕೊಡ್ತೀವ್ರಿ, ರೇಟ್ ಬರೆದ್ರೆ ಮನೆಯಲ್ಲಿ ಇಡ್ತೀವಿ ಒಂದು ಸ್ವಲ್ಪ ದಿವಸ, ಮತ್ತೆ ಯಾವಾಗ ರೇಟ್ ಸಿಗ್ತಾ ಇರಲಿಲ್ಲ ಆಗ ನಾವು ಕೊಡ್ತೀವಿ. ಮನೆಯಲ್ಲಿ ಸಂಗ್ರಹ ಮಾಡ್ಬೇಕಂದ್ರೆ ಹೇಗೆ ಒಣಗಿಸ್ಬೇಕು, ಎಷ್ಟು ಒಣಗಿಸ್ಬೇಕು? ನಾವು ಮನೆಯಲ್ಲಿ ಒಣಗಿಸೋದಿಲ್ರಿ, ಹೊಲ್ದಾಗ ಏನು ರೆಡಿ ಮಾಡಿರ್ತೀವಲ್ಲ ಅದನ್ನೆಲ್ಲ ಒಕ್ಕಲ ಮಾಡಿದಂತಾರೆ, ಚೀಲ ಹಾಕಿಡ್ತೀವ್ರಿ. ಇಲ್ಲದ್ರೆ ಒಂದು 30 ಅಂತೇಳಿ ಬರ್ತೀವ್ರಿ, ತಗಡಿಂದ ಕನಾಜ್ ಅಂತಾರ್ರಿ ಅದಕ್ಕೆ, ಅದ್ರ ಒಳಗೆ ಹಾಕಿ ನಾವು ಪ್ಯಾಕ್ ಮಾಡಿ ಇಟ್ಟು ಬಿಡ್ತೀವ್ರಿ. ಮುಂದೆ ನಮಗೆ ಯಾವಾಗ ಅನುಕೂಲ ಆಗಿಲ್ಲ ಆಗ ನಾವು ತೆಗೆದು ಕೊಡೋಕೆ ನಡೆದಿದ್ರಿ. ಭತ್ತನ ಕೊಡೋದು ಒಳ್ಳೇದು ಅಥವಾ ಅಕ್ಕಿ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದು ಒಳ್ಳೇದು? ಅದ ನಾವು ಭತ್ತನ ಕೊಡೋದು ಒಳ್ಳೇದು ಅಂತೀವ್ರಿ. ಮತ್ತೆ ಅಕ್ಕಿ ಮಾಡಕ್ಕೆ ಹೋದ್ರೆ ನಮ್ಮ ಕಡೆ ದುಕಾನ ಇಲ್ರಿ ಇಟ್ಟು ಮಾರಾಕ, ಹಿಂಗಾಗಿ ನಾವು ಭತ್ತ ನನಗೆ ಕ್ವಿಂಟಲ್ ಗಂಟ್ಲೆ ಕೊಟ್ಟು ಬಿಡ್ತೀವ್ರಿ. ಹೇಗೆ ಮಾರಾಟ ಆಯ್ತು? ಒಂದು ವರ್ಷ ಭತ್ತದ ರೇಟ್ ಚಲೋ ಬರ್ತೈತ್ರಿ, ಒಂದು ವರ್ಷ ಡೌನ್ ಆಕೈತಿ. ಅದನ್ನ ವಿಚಾರ ಮಾಡಿಕೊಂಡು ನಮಗೆ ಎಲ್ಲ ಇದಾಗುವಂಗ ನೋಡ್ಕೊಂಡು ಕ್ಯಾರ ನಾವು ಮಾರಾಟ ಮಾಡ್ತೀವ್ರಿ. ನಿಮಗೆ ಅಂದಾಜು ಒಂದು ಸರಾಸರಿ ಇರುತ್ತಲ್ಲ? ಹ್ಞೂ, ಒಮ್ಮೆ 1700 ಕೊಡ್ತೀವ್ರಿ, ಒಮ್ಮೆ 2000 ಕೊಡ್ತೀವ್ರಿ. ರೇಟ್ ಹೆಂಗೆ ಬರ್ತೈತೆ ಹಂಗೆ ನೋಡ್ಕ್ಯಾರ ನಾವು ಕೊಡ್ತೀವ್ರಿ. ಅಂದ್ರೆ ಇಲ್ಲಿ ಎಲ್ಲಾನು ಯಾವ ತಳಿ ಬೆಳೆಯೋದು, ಇಲಾಖೆಯವ್ರು ಕೊಡ್ತಾರಲ್ಲ ಅದೇ ತಳಿಯೋ ಹೇಗೆ? ಇಲ್ಲಿ ಬೆಳೆದಂತಂದ್ರೆ ಕಬ್ಬು, ಭತ್ತ. ಭತ್ತದಲ್ಲಿ ಯಾವ ತಳಿ? ಭತ್ತದಾಗ ಭಾಳ ತಳಿ ಐತ್ರಿ. ನಾವು ಬೆಳೆಯದಂತಂದ್ರೆ ಈಗ ಅಭಿಲಾಷ್ ಮಾಡ್ತೀವ್ರಿ, ಇಂಟರ್ನ್ ಮಾಡ್ತೀವ್ರಿ, ಅದ್ರ ನಂತರ ಜಯಾದೊಡಿಗೆ ಅಂತೇಳಿ ಬರ್ತೇವೆ ಅದನ್ನು ಮಾಡ್ತೀವ್ರಿ. ಭಾಳ ನಮ್ಮನೆ ಐತ್ರಿ. ಈಗ ನಾವು ಗೋವಾದೊಡಿಗೆ ಮಾಡಿದ್ವ್ರಿ, ಈಗ ನಮ್ಮ ಹೊಲಕ್ಕೆ ಸದ್ಯಕ್ಕೆ ಪರಮೋದ ಗೋವಾದೊಡಿ ಎರಡು ನಮ್ಮನೆ ತೆರವಿ ನಾವು ನೇಟಿವ್ ಮಾಡಿದ್ವ್ರಿ. ಅದನ್ನು ಬೇರೆ ರಾಶಿ ಮಾಡೋದು, ಇದನ್ನು ಬೇರೆ? ಹೌದ್ರಿ, ಎರಡು ಬೇರೆ ಬೇರೆನ ಮಾಡೋದ್ರಿ. ಅಂದ್ರೆ ಎರಡು ಕೂಡಿಸಿ ಮಾಡಕ್ಕೆ ಬರೋದಿಲ್ರಿ. ಸರಿ, ಇದ್ರೊಳಗೆ ಯಾವ ಚೆನ್ನಾಗಿ ಅನಿಸ್ತು ಎರಡು ಹಂಗೇನ? ಈಗ ನಮಗೆ ಚಲೋ ಯಾವ ಪೀಕ್ ಬರ್ತಾ ಇರಲಿಲ್ಲ, ರೇಟ್ ಯಾವ್ದು ಹೆಚ್ಚಿಗೆ ಆಗೋದಿಲ್ಲ, ಆ ಬೀಜ ನಾವು ಮಾಡಿಕೊಂತ ಹೋಗ್ತೀವ್ರಿ ಬೇಡಿಕೆ ನೋಡಿಕೊಂಡು. ಹೌದು, ಹ್ಞೂ, ಗೊತ್ತಾಗುತ್ತಾ ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ ಅಂತ? ಹೌದು, ಗೊತ್ತಾಗ್ತಿದ್ರಿ. ಬಿತ್ತಕ್ಕಿಂತ ಮುಂಚೆನೆ ಗೊತ್ತಾಗುತ್ತಾ? ಹೌದ್ರಿ. ಹೆಂಗೆ ಅಂದ್ರೆ ಈ ವರ್ಷ ನಾವು ಮಾರಾಟ ಮಾಡಿರ್ತೀವಲ್ಲ, ಮುಂದಿನ ವರ್ಷ ಆಟೋಮೆಟಿಕ್ ನಮಗೆ ಗುರುತಾಗಿ ಬಿಡ್ತಾಯಿದ್ರಿ ಈ ತಳಿಗೆ ಬೆಳಿ. ಹೌದ್ರಿ, ಪ್ರತಿ ವರ್ಷ ಚೇಂಜ್ ಆಗುತ್ತಾ ಬೇಡಿಕೆ? ಹಾಂ, ಪ್ರತಿ ವರ್ಷ ಅವು ಹೆಂಗಂಗೆ ಬೀಜ ಬರ್ತಾವ್ರಲ್ಲ ಹಂಗಂಗೆ ನಾವು ಬೇರೆ ಬೇರೆ ಮಾಡ್ತಾ ಹೋಗ್ತೀವ್ರಿ. ಮುಂದೆ ಇಂಥದಕ್ಕೆ ಬೇಡಿಕೆ ಬರುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದ ಮುಂದಿಂದ ನಮಗೆ ರೇಟಿನ ಬಗ್ಗೆ ನಮಗೆ ಗುರುತಾಗಿ ಬಿಡ್ತೈರಿ ಈ ವರ್ಷದಾಗ. ಹೇಗೆ ಅಂದ್ರೆ ಈ ವರ್ಷ ಒಂದು 100 ಜಾಸ್ತಿ ಆಗಿತ್ತು ಅಂದ್ರೆ ಮುಂದಿನ ವರ್ಷ ನಮಗೆ ಮತ್ತೆ ಅದ ಬೆಲೆನ ಸಿಗ್ತೈದೆ ಅಂತೇಳಿ ನಾವು ಅದನ್ನ ಮಾಡಿರ್ತೀವ್ರಿ. ಮತ್ತೆ ಅದು ಮೇವು ಸಿಗುತ್ತೆ ನಿಮಗೆ? ಹೌದ್ರಿ, ಹುಲ್ಲು ಸಿಗ್ತೈತ್ರಿ, ಭತ್ತನೂ ಸಿಗ್ತೈತಿ, ಹುಲ್ಲು ಸಿಗ್ತೈತ್ರಿ. ಹುಲ್ಲನ್ನು ನಾವು ಮನೆಗೆ ಬೇಕಾದಷ್ಟು ಇಟ್ಕೋತೀವಿ, ಉಳಿಕೆದನ್ನ ಮಾರಾಟ ಮಾಡ್ತೀವ್ರಿ. ಮಾರಾಟ ಮಾಡುವಷ್ಟು ಇರುತ್ತಲ್ಲ? ಹೌದ್ರಿ. ಹೇಗೆ ಮಾರಾಟ ಮಾಡೋದು, ಅದ್ರ ರೇಟ್ ಹೇಗಿದೆ? ಹುಲ್ಲಿನ ಬಗ್ಗೆ ಅಂತಂದ್ರೆ ಈಗ ಟ್ಯಾಕ್ಟರ್ಲೇನು ಹೋಯ್ತಾರ್ರಿ, ಒಂದು ಟ್ಯಾಕ್ಟರ್ಗೆ ಮಿನಿಮಮ್ 10,000 ರೂಪಾಯಿ ಕೊಡ್ತಾರ್ರಿ ಹುಲ್ಲು ಮಾರಾಕ ಕುಂತಾರೆ. ಒಂದು 4,000 ನಾವು 4 ಟ್ಯಾಕ್ಟರ್ ಹುಲ್ಲು ಮಾರಿದ್ರೆ 40,000 ರೂಪಾಯಿ ಹಾಕಿದ್ರಿ ನಮ್ಮದು. ಅಷ್ಟು ಮಾರಾಟ ಮಾಡ್ಬೋದು? ಹೌದ್ರಿ, ಮಾಡ್ತೀವ್ರಿ ನಾವು. ನಿಮಗೆ ಎಷ್ಟು ಬೇಕಾಗುತ್ತೆ? ನಮಗೆ ಒಂದು ಟ್ಯಾಕ್ಟರ್ ಆರು ಸಾಕು ಹಾಕಿದ್ರಿ. ಸಾಕ? ಹೌದ್ರಿ, ಎರಡು ಎತ್ಕೊಳ್ರಿ ನಮ್ಮವು. ಜಾಸ್ತಿ ಇಟ್ಕೊಂಡು ಏನು ಮಾಡಿದ್ರಿ, ಹಸಿ ಹುಲ್ಲು ಬಂದಾಗ ಹಸಿ ಹುಲ್ಲು ಹಾಕ್ತೀವ್ರಿ, ಬ್ಯಾಸಿಗೆ ಒಳಗೆ ಒಣ ಹುಲ್ಲು ಹಾಕ್ತೀವ್ರಿ. ಈಗ ಅನ್ಕ ನಮಗೆ ಒಣ ಹುಲ್ಲು ಇಲ್ದಿರು ನಡೀತೀವಿ, ಸರ್ಕಾರಿ ಹುಲ್ಲು ಹಚ್ಚಿದ್ರಿ ನಾವು ಹಾಳಿಗೆ. ಅಂದ್ರೆ ಯಾವಾಗಲೂ ಹಸಿ ಮೇವು ಸಿಗುತ್ತೆ? ಹೌದ್ರಿ, 12 ನಮ್ಮ ದನಗಳೀಗ ಹಸಿ ಹುಲ್ಲು ತಿಂತಾವ್ರಿ. ಒಣ ಹುಲ್ಲು ತಿನ್ನಿಸ್ಬೇಕು, ಅದನ್ನು ಸ್ವಲ್ಪ ಯಾವಾಗರೆ ತೊಂದರೆ ಇದ್ದಾಗ ಕೊಡ್ತೀವ್ರಿ, ತೊಂದರೆ ಇಲ್ದಾಗ ಹಸಿ ಹುಲ್ಲ ಕೊಟ್ಕೊಂತ ಹೋಗ್ತೀವ್ರಿ. ನಮ್ಮ ಹಂಗಲ್ರಿ ಅವು ಪಾಪ. ನಾ ಹೇಳೋದೇನಂದ್ರೆ ತೊಂದರೆ ಅನ್ನೋದು ಯಾವಾಗ ಮೇವು ಸಿಗಲ್ದೆ ಇದ್ದಾಗ ತೊಂದರೆ ಅಂತಲ್ಲ, ದಿನಾನು ರೊಟ್ಟಿ ಜೊತೆ ಪಲ್ಯ ಕೊಡ್ತೀವಿ. ಹೌದು, ಬರೀ ಹೀರಿಕಾಯಿ ತಿನ್ನಕ್ಕಾಗಲ್ಲ, ಒಂದಿನ ಕಾಳು ಕೊಡ್ತೀವಿ, ಹಂಗಾಗಿ ದಿನಾನು ಇರ್ಬೇಕು. ಹಂಗೆ ದಿನಾಲು ಅಂತಂದ್ರೆ ಏನ್ ಮಾಡ್ತಾವ್ರಿ, ಒಣ ಹುಲ್ಲು ಜಾಸ್ತಿ ತಿನ್ನೋದಿಲ್ರಿ ಸ್ವಲ್ಪ. ಹಾಂ, ಹಸಿ ಹುಲ್ಲು ತಿಂದ ಒಣ ಹುಲ್ಲು ಅಂದ್ಬಿಟ್ಟು ಇಟ್ಕೊಂಡ್ಕೆ ಯಾರು ನಿಂತು ನೋಡಕ್ಕೆ ಚಲೋ ಮಾಡ್ತಾವ್ರಿ, ಅದನ್ನ ಅದಕ್ಕೆ ರೂಢಿ ಮಾಡ್ಬೇಕು. ಹೌದು, ಹಂಗೆಲ್ಲ ಕೊಟ್ತೀವ್ರಿ, ಒಣ ಹುಲ್ಲು ಕೊಡ್ತೀವಿ ಸ್ವಲ್ಪ, ಆರು ತಿನ್ನಾನಿಲ್ರಿ ಅವು ಹಸಿ ಹುಲ್ಲು ನೋಡಿಕೆ ಯಾರು. ಹಸಿ ಹುಲ್ಲು ಅದಕ್ಕೆ ಬೇಕಾದಷ್ಟು ನಿಮ್ಮಲ್ಲಿ ಸಿಗುತ್ತೆ? ಹೌದ್ರಿ, ಹಸಿ ಹುಲ್ಲು ರಗಡ ಐತ್ರಿ ನಮಗೆ. ಇನ್ನು ತರಕಾರಿ ಬೆಳೆ ಪ್ರತಿ ವರ್ಷ ಯಾವ್ಯಾವುದು? ನಾವು ಮುಳುಗಾಯಿ, ಟಮಾಟಿ ಎರಡು ಪೀಕ್ ಮಾಡ್ತೀವ್ರಿ ನಾವು, ಮತ್ತೆ ಬೇರೆದೇನು ಮಾಡಿಲ್ರಿ. ಏನು ಹೆಂಗೆ ಅನುಕೂಲ ಬರ್ತೈತಿಲ್ಲ ಹಂಗೆ ನಾವು ಮಾಡಿಕೊಂತ ಹೋಗ್ತೀವ್ರಿ. ಯಾಕೆ ಇವು ಎರಡನೇ ಮುಳುಗಾಯಿ ಟೊಮ್ಯಾಟೊ ಬೆಂಡಿ ಹಾಕಲ್ಲ ಹಾಗಲ್ಲ ಅಥವಾ ಬೆಳ್ಳಿ ಹೀರಿ ಅಂತವೆಲ್ಲ ಹಾಕಲ್ಲ ಎಲ್ಲ ಹಾಕ್ಬೋದ್ರಿ ಆದ್ರೆ ನಮಗ ಕಂಟ್ರೋಲ್ ಮಾಡಕ್ ಆಗುದಿಲ್ಲ ಅಂತೇಳಿ ನಾವ್ ಎರಡೇ ಪೀಕ್ ಮಾಡಿರ್ತೀವ್ರಿ ಬೆಂಡಿನೂ ಹಾಕ್ಬೋದ್ರಿ ಚವಳಿನೂ ಹಾಕ್ಬೋದ್ರಿ ಈ ಹಾಗಲ ಬಳ್ಳಿನೂ ಹಾಕ್ಬೋದು ಹೀರಿ ಬಳ್ಳಿನೂ ಹಾಕ್ಬೋದು ಎಲ್ಲ ಪೀಕ್ ನಮಗ್ ಬರ್ತಾಯಿದ್ರಿ ನಮ್ಮ ಹೊಲದಲ್ಲಿ ಆದ್ರೆ ನಮಗ್ ನೀಗೂ ಅಷ್ಟು ನಾವು ಮಾಡಿರ್ತೀವ್ರಿ ಇಲ್ಲಿ ನೀವು ಅಷ್ಟು ಮಾಡೋದು ಅಂದ್ರೆ ನೀವು ಒಂದ್ ಎಕರೆಯಲ್ಲಿ ಹಾಕ್ತೀರಿ ಹೌದಲ್ಲ ಬೇರೆ ಬೇರೆ ಹತ್ತು ಗುಂಟೆ ಅಥವಾ ಎಂಟೆಂಟು ಗುಂಟೆ ಒಂದೊಂದು ಬೆಳೆ ಹಾಕೊಂತ ಹೋದ್ರೆ ಒಂದಕ್ಕೇನಾರು ರೋಗ ಬರಲಿ ಅಥವಾ ಕೀಟ ಬರಲಿ ರೇಟ್ನೊಳಗೆ ಹೆಚ್ಚು ಕಡಿಮೆ ಆಗಲಿ ಇನ್ನೊಂದರಲ್ಲಿ ಸಿಗುತ್ತೆ ಇದು ಒಂದು ಇರಬೇಕಲ್ಲ ಹೌದ್ರಿ ಈಗ ಬದ್ನೆ ಇದ್ರೊಳಗೆ ಫೇಲ್ ಆದ್ರೆ ನಾವು ಟೊಮಾಟಿ ಒಳಗೆ ಲಾಭ ತಗೋತೀವ್ರಿ ಟೊಮಾಟಿ ಫೇಲ್ ಆಗಿತ್ತಾರ ಬದ್ನೆ ಗಿಡದೊಳಗೆ ಬಂದಿರ್ತೈತ್ರಿ ಅದು ಹೆಂಗೆ ಹಂಗೆ ಗಿಡಗಳು ಇದಾಗ್ತಾವ್ರಲ್ಲ ಹಂಗೆ ಗುರುತಾದ ನಂತರ ಔಷಧ ಹೊಡೆದಕ್ಕೆ ನಾವು ಅದನ್ನು ಸುಧಾರಣೆ ಮಾಡ್ಕೋತೀವ್ರಿ ಗಿಡಗಳಿಗೆ ಹೇಗೆ ಮಾರಾಟ ಮಾಡೋದು ಎಲ್ಲಿ ಕೆಜಿಗೆ ಈಗ ಬಜಾರದೊಳಗೆ ಹೆಂಗೆ ರೇಟ್ ಐತಿರಲ್ಲ ಹಂಗೆ ನಾವು ಕೊಡ್ತಾ ಇರ್ತೀವ್ರಿ ಒಮ್ಮೆ 10 ರೂಪಾಯಿ ಕೆ ಜಿ ಸಿಗ್ತೈತಿ ಒಮ್ಮೆ 5 ರೂಪಾಯಿ ಸಿಗ್ತೈತಿ ಒಮ್ಮೆ 20 ರೂಪಾಯಿ ಸಿಗ್ತೈತಿ ಅದನ್ನು ನೋಡಿಕೊಂಡು ಮಾರಿಕೊಂಡ್ರು ನಮಗೆ ಲಾಭ ಐತೆ ಐತಿ ನೀವು ಕುಂತು ಮಾರ್ತೀರಿ ಹೌದ್ರಿ ನಾವು ಕುಂತು ಮಾರ್ತೀವ್ರಿ ಎಲ್ಲಿ ಪ್ಯಾಟಿ ಒಳಗೆ ರೀ ಅದು ಯಾವ ಪ್ಯಾಟಿ ಕಿರುವತ್ತಿ ಪ್ಯಾಟಿಗೆ ಮಾರ್ತೀವ್ರಿ ನಾವು ಬೇರೆ ಊರಿಗೆ ಹೋಗಲ್ಲ ಬೇರೆ ಊರಿಗೆ ಹೋಗಲ್ರಿ ಕೆಲವೊಂದು ಜನ ಅಲ್ಲೇ ತೋಂಟಕ್ಕೆ ಬಂದು ಹೋಯ್ತಾರ್ರಿ ಅಂದ್ರೆ ಕೆಜಿ ಗಂಟ್ಲೆ ಹೋಯ್ತಾರ ಕ್ವಿಂಟಲ್ ಗಂಟ್ಲೆ ಕ್ವಿಂಟಲ್ ಗಂಟ್ಲೇನು ಹೋಯ್ತಾರ್ರಿ ಬುಟ್ಟಿನ ಮೇಲೆ ಇದಿರ್ತೈತ್ರಿ ಅದು ಒಂದು ಬುಟ್ಟಿಗೆ ಎಷ್ಟು ಕೊಡ್ಬೇಕಂತೇಳಿ ಆ ಬುಟ್ಟಿ ಲೆಕ್ಕಲೇನು ಹೋಯ್ತಾರ್ರಿ ಹಾಂ ಕೆಜಿ ಮೇಲೂ ಹೋಯ್ತಾರ್ರಿ ಬುಟ್ಟಿ ಮೇಲೂ ಹೋಯ್ತಾರ್ರಿ ಕ್ವಿಂಟಲ್ ಮೇಲೂ ಹೋಯ್ತಾರ್ರಿ ಉಳ್ದದ್ದು ನಮ್ದು ಏನು ಹಾಕೈತಿ ಅದ್ರ ಹಾಳಾಗ್ತೈತೆ ಅಂತೇಳಿ ನಾವು ಪ್ಯಾಟಿಗೆ ಹೋಗಿ ಪ್ಯಾಟಿಯಾಗಿಟ್ಟು ನಾವು ಕುಂತು ಮಾರ್ತೀವ್ರಿ ನಿಮ್ಮಲ್ಲಿ ಆ ರೀತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಖರೀದಿ ಮಾಡೋರು ವ್ಯಾಪಾರಸ್ಥರು ಅಥವಾ ಬೇರೆ ಸಾರ್ವಜನಿಕರು ಮನೆಯಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಇಟ್ಟಿರಂದ್ರೆ ಅವರು ಭಾಳ ಜನ ಬರ್ತಾರೆ ಮತ್ತೀಗ ಬೇರೆದಾರ ಹಿಂಗೆ ಯಾರೇ ಹಿಂಗೆ ಮಾರಾಟ ಮಾಡಾರ ಬಂದರೂ ನಾವು ಕೊಡ್ತೀವ್ರಿ ಆದ್ರೆ ಬರೋದಿಲ್ಲರಿ ಓಕೆ ಅಂದ್ರೆ ಸ್ವಲ್ಪ ಒಂದು ಇದಕ್ಕಾಗಿ ಯಾಕೆ ಹೋಗೋಣ ಅಂತೇಳಿ ಬರೋದಿಲ್ಲ ಅಲ್ಲೇ ಪ್ಯಾಟಿ ಒಳಗೆ ತೊಗೋತಾರೆ ಟ್ರೇ ಗಂಟ್ಲೆ ತೊಗೊಂಡ್ಬಿಡ್ತಾರೆ ಅಲ್ಲಿ ಇಟ್ಟು ಕುಂತು ಮಾರಾರ ಟ್ರೇ ಗಂಟ್ಲೆ ತೊಗೊಂಡ್ಯಾರ ಅವ್ರು ಮಾರಿಕ್ಯಾರ ಲಾಭ ಪಡ್ಕೋತಾರೆ ಈಗ ನೀವೇ ಮಾರಾಟ ಮಾಡೋದ್ರಿಂದ ಅನುಕೂಲ ಏನು ಅನುಕೂಲ ನಮಗೆ ಭಾಳ ಐತ್ರಿ ಈಗ ಬಜಾರ್ದೊಳಗೆ ಎಷ್ಟು ಜನ ಬರ್ತಾರಲ್ಲ 1 ರೂಪಾಯಿ ಕಮ್ಮಿ ನಾವು ಕೊಡಾಕೈತು ಅಂದ್ರೆ ನಮ್ಮ ಕಡೆನ ಬಂದು ಎಲ್ಲ ತೊಗೊಳಕ್ ಚಲೋ ಮಾಡ್ತಾರ ಅವ್ರ ವ್ಯಾಪಾರಿಗಾರ ಏನ್ ಮಾಡ್ತಾರ್ರಿ ಕರೆಕ್ಟ್ ಅವ್ರು ದುಡ್ಡು ತೆಗಿಬೇಕ್ರಿ ನಮ್ದು ಹಂಗಿಲ್ರಿ ನಾವು ದುಡ್ಡು ಕೊಟ್ಟು ತರೋದಿಲ್ಲ ನಮ್ಮದು ಸ್ವಂತ ಹೊಲದಾಗಿಂದ 2 ರೂಪಾಯಿ ಕಡಿಮೆ ಸಿಕ್ಕರು ನಾವು ಕಂಟ್ರೋಲ್ ಮಾಡ್ಕೋತೀವ್ರಿ ನಿಮಗೆ ಅವ್ರಿಗೆ ರೇಟ್ 2 ರೂಪಾಯಿ ವ್ಯತ್ಯಾಸ ಇರ್ತಾ ಅದನ್ನ ನೋಡಿಕೊಂಡು ಕ್ಯಾರ ನಾವು ಮಾಡ್ತೀವ್ರಿ 2 ರೂಪಾಯಿ ಅಂದ್ರೂ ಹಾಕೈದ್ರಿ 5 ರೂಪಾಯಿ ಅಂದ್ರೂ ಹಾಕೈತ್ರಿ ಜಾಸ್ತಿ ಮಾಲ್ ಇತ್ತಂದ್ರೆ ಒಂದು 5 ರೂಪಾಯಿ ಕಡಿಮೆ ಮಾಡಿ ಎಲ್ಲ ನಮ್ದು ಅವ್ರಿಗಿಂತ ಮೊದಲು ಆಗಿ ಹೋಗ್ತೈತ್ರಿ ದಿನಾನು ಕಟಾವ್ ಮಾಡೋದು ಅಥವಾ ವಾರದಾಗ 2 ದಿನ ವಾರದಾಗ 2 ಸರಿ 3 ಸರಿ ನಾವು ಕಟಾವ್ ಮಾಡ್ತೀವ್ರಿ ಟೊಮಾಟಿ ಬದ್ನಿ ಗಿಡದ ಏನಂದ್ರೆ ವಾರದಾಗ 1 ಸರಿ ಕಟಾವ್ ಮಾಡ್ತೀವ್ರಿ ಈ ರೀತಿಯಾಗಿ ಕಟಾವ್ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಒಂದು ಸಲ ಕಟಾವ್ ಮಾಡಿದಾಗ ಎಷ್ಟು ಕೆಜಿ ಬರ್ಬೋದು ಅದು ನಮ್ಮದ ಎಷ್ಟು ಕೆ ಜಿ ಬರ್ಬೋದು ಅಂದ್ರೆ ನಾವು ಬುಟ್ಟಿಗಳು ತುಂಬ್ತೀವ್ರಿ ಕ್ವಿಂಟಲ್ ಗಂಟ್ಲೆ ಬರ್ತೈತ್ರಿ 2 ಕ್ವಿಂಟಲ್ ಬರ್ತೈತ್ರಿ ಒಮ್ಮೆಮ್ಮೆ 10 ಕ್ವಿಂಟಲ್ ತನಕ ಬರ್ತೈತ್ರಿ ಎಷ್ಟು ದಿನ ಈ ರೀತಿಯಾಗಿ ನಾವು ಈಗ ಹಚ್ಚಿದ್ವು ಅಂತಂದ್ರೆ ಗಿಡ ತಯಾರು ಮಾಡಿ ಹಚ್ಚಿದ್ವು ಅಂದ್ರೆ 3 ತಿಂಗಳದೊಳಗೆ ಅಂದ್ರೆ ಸ್ಟಾರ್ಟ್ ಆಕೈತ್ರಿ ಅದು ಬೆಳೆ ಅದರ ನಂತರ ನಮ್ದು ಮುಂದೆ ಮತ್ತೆ ಭತ್ತ ನಾವು ಇದನ್ನ ಮಾಡ್ಕೋಬೇಕಂದ್ರೆ ನಾವು ತೆಗೆದಕ್ಯಾರ ಗಿಡ ತೆಗೆದಕ್ಯಾರ ಮತ್ತೆ ಭತ್ತ ಇದನ್ನ ಮಾಡ್ಕೋತೀವ್ರಿ ಅಲ್ಲಿ ತನಕ ಹಣ್ಣು ಬರ್ತಾನೆ ಹೌದ್ರಿ ಬರ್ತಾ ಇರ್ತೈತಿ ಹಾಗಾಗಿ ನಿಮಗೆ ಲಾಭ ಜಾಸ್ತಿ ಇದೆ ಹಂಗಾರೆ ಹೌದ್ರಿ ನಮಗೆ ಲಾಭ ಆಯ್ತ್ರಿ ನುಕ್ಸಾನ ಏನಾಗಿಲ್ಲರಿ ಇಷ್ಟು ದಿವಸ ಒಮ್ಮೆಮ್ಮೆ ಏನೋ ಒಂದು ರೋಗ ಬಂತಂದ್ರೆ ನುಕ್ಸಾನ ಹಾಕಿದ್ರಿ ಆದ್ರೆ ನುಕ್ಸಾನ ಹಾಕೈತಿ ಕಾಯಿಮ್ ಅಂತೇಳಿ ಏನಿಲ್ಲರಿ ಹಾ ಹಂಗಾಗಿ ನೀವು ಬೀಜ ತಂದು ಸಸಿ ಮಾಡಿ ಹಣ್ಣಾಟಿ ಮಾಡೋದು ಹಂಗೆ ಮಾಡ್ತೀರಿ ಹೌದ್ರಿ ನಾವ ಬೀಜ ತರ್ತೀವ್ರಿ ನಾವ ಮೆಲಕಿ ಮಾಡಿಕ್ಯಾರ ನೇಟಿ ಮಾಡ್ತೀವ್ರಿ ಅದಕ್ಕೇನ್ರ ಆಶ್ರಯಕ್ಕೆ ಕೋಲ್ ಕಟ್ಟೋದು ಅಥವಾ ದಾರ ಕಟ್ಟೋದು ಹಂಗೆ ಮಾಡ್ತೀರಿ ಅದ ಮೈಕ್ರೋ ಅಂತೇಳಿ ಬರ್ತೈದ್ರಿ ಟಮಾಟಿ ಅದಕ್ಕೆ ಕೋಲ್ ಕಟ್ಟಬೇಕಾಕೈತ್ರಿ ನಾವು ಈ ಜವಾರಿ ಒಳಗೆ ಇದನ್ನು ಮಾಡಿರ್ತೀವ್ರಿ ಬೀಜ ಅದಕ್ಕೆ ರೇಟು ಚಲೋ ಸಿಗ್ತೈತ್ರಿ ಮತ್ತು ಈ ಕೋಲ್ ಕಟ್ಟೋದು ಜರುತ್ತ ಬರೋದಿಲ್ಲರಿ ಜವಾರಿನ ಬೆಸ್ಟ್ ಹಾಂ ಜವಾರಿ ಬೆಸ್ಟ್ ರೀ ರುಚಿನೂ ಇರುತ್ತೆ ರುಚಿ ಇರ್ತೈರಿ ಮೈಕ್ರೋಗ ಟೆಸ್ಟ್ ಇರೋದಿಲ್ಲರಿ ಜವಾರಿ ಒಳಗೆ ಇದ್ದಷ್ಟೇ ಮೈಕ್ರೋ ಒಳಗೆ ಬರೋದಿಲ್ಲರಿ ಹಿಂಗಾಗಿ ನಾವು ಜವಾರಿನ ಜಾಸ್ತಿ ಮಾಡ್ತೀವ್ರಿ ತಾಳ್ಕಿನೂ ಬರ್ತೀವಿ ಇಡಕ್ಕಲ್ಲ ಹೌದ್ರಿ ತಾಳ್ಕಿ ಭಾಳ ಬರ್ತೈರಿ ಹಾಗಾಗಿ ನಾವು ಕಟಾವ್ ಮಾಡಿ ಮಾರಾಟ ಮಾಡೋದು ಅದು ಎಲ್ಲನೂ ನಾವೇ ಮಾಡ್ತಾ ಇರೋದ್ರಿಂದ ನಮ್ಮ ರೈತರು ಹೇಳ್ತಾ ಇರ್ತಾರೆ ನಾವು ಅಲ್ಲಿ ಹೋಗಿ ಕುಂದು ಮಾರ್ಲಿಕ್ಕಾಗಲ್ಲ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಯಾರು ನಮ್ಮ ಎತ್ತು ನೋಡ್ಕೊಳ್ಳೋರು ಯಾರು ಹೊಲಕ್ಕೆ ಹೋಗೋರು ಯಾರು ಅಲ್ಲಿ ತೋಟ ನೋಡೋರು ಯಾರು ಹಾಗಾಗಿ ನಾವು ಹೋಗಿ ಮಾರಾಟ ಮಾಡೋಕ್ಕಾಗಲ್ಲ ಮಧ್ಯವರ್ತಿ ಕೊಟ್ಟರು ಅವನ ಮೂಲಕನ ಅವ್ರಿಗೆ ಮಾರಾಟ ಮಾಡಿಬಿಡ್ತೀವಿ ಹಿಂಗಂತ ಅವ್ರದ್ದು ಏನು ಹಾಕೈತ್ರಿ ಒಂದು ಈ ಸ್ಕೀಮ್ ಇರ್ತೈತ್ರಿ ಅದು ಆ ಸ್ಕೀಮ್ನ ಯಾರು ಖರ್ಚು ಕೊಡ್ತಾರೆ ಅವ್ರು ಬೀಜದ್ದು ಎಲ್ಲದ್ರೂ ಖರ್ಚು ಕೊಡ್ತಾರೆ. ಪೀಕ್ ಬಂದ ನಂತರ ಅವರಿಗೆ ಕೊಡ್ಬೇಕಾಗಿದ್ದೀವಿ. ನಮ್ಮದು ಹಾಂಗಿಲ್ರಿ, ಸ್ವಂತ ನಾವು ಖರ್ಚು ಮಾಡಿ ನಾವು ಇದನ್ನು ಮಾಡಿ ನಾವು ಮಾರಾಟ ಮಾಡ್ತೀವ್ರಿ. ಅಂದ್ರೆ ರೇಟ್ ಮುಂಚೆನೆ ಫಿಕ್ಸ್ ಆಗಿಬಿಟ್ಟಿರುತ್ತೆ ಅವ್ರದ್ದು, ಬೈಬ್ಯಾಕ್ ಅಂತ ಹೇಳ್ತಾರೆ. ಹೌದ್ರಿ, ಅವ್ರದ್ದು ಏನಾಕೈತೆ ಅಂದ್ರೆ ಮೊದಲ ದುಡ್ಡು ಕೊಟ್ಟಿಕ್ಯಾರ ಫಿಕ್ಸ್ ಮಾಡಿಬಿಡ್ತಾರ್ರಿ ಅವ್ರು, ಅದೇ ರೇಟ್ಲೆ ನಾವು ಕೊಡ್ಬೇಕಾಕೈತಿ. ಅವ್ರಿಗೆ ಕೊಡ್ಬೇಕ್ರಿ, ಬೇರೆದವ್ರಿಗೆ ಕೊಡಕ್ ಸಮಸ್ಯೆ ಆಕೈತ್ರಿ, ಕೊಡಕ್ ಬರೋದಿಲ್ರಿ. ಈಗ ನಮ್ದು ಹಾಂಗಿಲ್ರಿ, ಯಾವ್ದೋ ಗಿರ ಹಾಕಿ ಬಂದ್ರೆ ನಾವು ಎತ್ತಿ ಕೊಟ್ಟು ಬಿಡ್ತೀವ್ರಿ, ಯಾಕಂದ್ರೆ ಸ್ವಂತ ಖರ್ಚು ರೀ ನಮ್ದು. ಬದನೆ ಒಳಗೆ ಎರಡು ರೀ ಅಲ್ಲ, ಬದನೆಯಲ್ಲಿ ಬೇರೆ ಬೇರೆ ತಳಿನ? ಹಾ, ಬೇರೆ ಬೇರೆ ತಳಿ ಐತ್ರಿ, ಅದ್ರಾಗು ಮೈಕ್ರೂನು ಐತ್ರಿ, ಜವಾರಿನೂ ಐತ್ರಿ. ನಾವು ಹೆಚ್ಚಾನ ಹೆಚ್ಚು ಜವಾರಿನ ಮಾಡ್ತೀವ್ರಿ, ಮೈಕ್ರೂ ಮಾಡೋದಿಲ್ರಿ. ಅಂದ್ರೆ ಮೈಕ್ರೋದೊಳಗೆ ಲಾಭ ಇಲ್ಲರಿ ನಮಗೆ, ಜವಾರಿ ಒಳಗೆ ನಮಗೆ ಲಾಭ ಐತ್ರಿ. ಅಂದ್ರೆ ಈ ಊರಲ್ಲಿ ಏನ್ ಮಾಡ್ತಾರ ಅಂದ್ರೆ ಟೆಸ್ಟ್ ನೋಡ್ತಾರೆ, ಒಂದ್ ಸರಿ ತಗೊಂಡ್ ಹೋಗಿ ಇತ್ರಿಂತ ಹೆಂಗ ಐತಿ, ಇದ ಹೆಂಗ್ ಬರ್ತೈತಿ ಅಂತೇಳಿ. ಅವ್ರಿಗೆ ಸರಿ ಕಾಯ್ತಾರ ಬಂದಿದ್ರೆ ಒಯ್ಯಾಗ ಚಲೋ ಮಾಡ್ತಾರ. ಅವ್ರಿಗೆ ಗೊತ್ತೈತಿ? ಈಗ ಅವ್ರಿಗೆ ಗೊತ್ತೈತ್ರಿ. ಈಗ ನಾವು ಕಾಯಿ ಇಟ್ಟು 10 ವರ್ಷದಿಂದ ಮಾಡ್ಕೊಂಡ್ ಬಂದಿವ್ರಲ್ಲ, ಕಾಯಿ ನಮ್ಮ ಕಡೆ ಬಂದು ಕೇಳ್ತಾರ ನಿಮ್ಮದ ತರಕಾರಿ ಬಂತು ನಿಲ್ಲು, ಹಾ ಇನ್ನೊಂದು ಸ್ವಲ್ಪ ದಿವಸದಾಗ ಬರ್ತೈತಿ, ಆದ್ರೆ ದೌಡ್ ಮಾಡಿ ತಗೊಂಬರ್ರಿ, ನಾವು ತಗೋತೀವಿ, ನಿಮ್ಮ ತರಕಾರಿ ಒಳ್ಳೇದೈತಿ ಅಂತ ಹೇಳ್ತಾರೆ ನಮಗೆ. ನಿಮ್ಮ ಮನೆಗೆ ಬೇಕಾಗಿದ್ದಾದರೂ ಬೇರೆ ಬೇರೆ ಬೆಳಿತೀರ? ನಮ್ಮ ಮನೆಗೆ ಬೇಕಾದದ್ದು ಏನಿಲ್ಲರಿ, ನಾವು ಈಗ ಮಾಡೋದು ಅಷ್ಟೇ ಮಾಡತ್ತೀವ್ರಿ. ಇನ್ನು ಮುಂದೆ ಏನೇನು ನೋಡ್ಬೇಕ್ರಿ, ಮುಂದೆ ಯಾವ್ಯಾವ್ದು ಪೀಕ್ ಮಾಡೋದು ಆಕೈತಿ ನೋಡಿಕೊಂಡು ಮಾಡಿಕೊಳ್ಳೋದ್ರಿ. ಮನೆಗೆ ಬೇಕಾಗಿದ್ದು ಕೊತ್ತಂಬರಿ ಬೇಕಾಗುತ್ತೆ, ಮೆಂತೆ ಬೇಕಾಗುತ್ತೆ, ಪಾಲಕ್ ಬೇಕಾಗುತ್ತೆ, ಅಥವಾ ಇನ್ನೊಂದು ಬೇರೆ ಯಾವ ತರಕಾರಿ ಬೇಕಾಗುತ್ತೆ, ನುಗ್ಗೆ ಬೇಕಾಗುತ್ತೆ, ಮೆಣಸಿನ್ಕಾಯಿ ಬೇಕು, ಇಂಥವೆಲ್ಲ ಹಂಗೆಲ್ಲ ಸ್ವಲ್ಪ ಸ್ವಲ್ಪ ಮನೆಗೆ ಬೇಕಾಗಿದ್ದು ಮಾಡ್ಕೊಂಡಿರ್ತೀವ್ರಿ. ನಾವು ಮೆತ್ತೆ ಸೋಪ್ ಮಾಡ್ತೀವ್ರಿ, ಹರಿವೆ ಸೋಪ್ ಮಾಡ್ತೀವ್ರಿ, ಕೊತ್ತಂಬರಿ ಮಾಡ್ತೀವ್ರಿ, ಮೆಣಸನ್ನು ಮಾಡಿರ್ತೀವ್ರಿ ಸ್ವಲ್ಪ ಸ್ವಲ್ಪ ಎಲ್ಲ ನಮಗೆ ಮಾಡಿಕೊಂಡು ಉಳಿದದ್ದನ್ನು ಮತ್ತೆ ಬಾಜಾರಕ್ಕೆ ಹೋಗಿ ಮತ್ತೆ ಅದನ್ನು ಲಾಭ ತಗೋತೀವ್ರಿ. ಹ್ಞೂ, ಅವೆಲ್ಲ ಇರಬೇಕು, ನಾವು ಕೊಂಡ್ಕೊಳ್ಳೋಂಗೆ ಇರಬಾರ್ದು. ಹಾಂ, ಅವನ್ನೆಲ್ಲ ತರಕಾರಿ ಒಳಗೆ ಏನೈತಿಲ್ಲ ಅದನ್ನೆಲ್ಲ ನಾವು ಮಾಡಿಕೋಣ, ಬೇರೆ ಕಡೆ ಅಂತ ತಗೋದಿಲ್ಲ. ಬೆಂಡಿನೂ ಒಂದು ಸ್ವಲ್ಪ, ಚೌಳಿ ಒಂದು ಸ್ವಲ್ಪ, ಎಲ್ಲ ಥರ ಮಾಡಿಕ್ಯಾರ ನಮ್ಮ ಮನೆಗೆ ಬರೋ ಹಂಗೆ ನಾವು ಮಾಡಿಕೊಂಡು ಉಳಿಕೆದು ಮಾರಾಕ ಹೋಯ್ತವ್ರಿ. ಬದನೆ ಮಾರಾಟ ಹೇಗೆ ಮತ್ತೆ ಅದು ವಾರಕ್ಕೊಂದೇ ಸರಿ ಕಟಾವು ಮಾಡ್ತೀರಿ? ಹೌದ್ರಿ, ವಾರಕ್ಕೊಂದೇ ಸರಿ ಕಟಾವು ಮಾಡೋದು ಅಂತಂದ್ರೆ ಬದನೆದ ತಳಿ ಲೇಟಾಗಿ ಬರ್ತೈರಿ, ಟಮಾಟಿ ತಳಿ 3 ಸರಿ ತೆಗಿಬೇಕಾಗಿದ್ರಿ, ಹಣ್ಣು ಜಲ್ದಿ ಹಾಕಿದ್ರಿ. ಹೀಗಾಗಿ ಬದನೆ ಗಿಡದ ವಾರಕ್ಕೊಂದು ಸರಿ ತೆಗೆದ್ರೆ ಸಾಧಾರಣ ಮಟ್ಟಿಗೆ ಅದು ಕಾಯಿ ಲೆವೆಲ್ಗೆ ಬರ್ತೈರಿ, ಟಮಾಟಿದ ಏಕ್ದಮ್ ಇದಾಗಿ ಬಿಡ್ತೈರಿ, ವಾರದಾಗ 3 ಸರಿ ತೆಗಿಯಬೇಕ್ರಿ. ಅದನ್ನು ಕೆಡುತ್ತೆ ಇಲ್ದ್ರೆ ಹಾಳಾಕೈತ್ರಿ, ಹಾಲೇನಾಗಲ್ರಿ, ಹಣ್ಣು ಬಾಳ ಆಕೈತಿ, ತೋಲಾರೆ ಹಿಂದ ಮುಂದೆ ಮಾಡ್ತಾರೆ, ಖರ್ಚಾಗೋದಿಲ್ಲ. ಹಾಗಾಗಿ ವಾರದಲ್ಲಿ 3 ದಿನ ಕಟಾವು ಮಾಡೋದು ಒಳ್ಳೇದು. ಹ್ಞೂ, ಬೇಕಾದ್ರೆ ಎರಡು ಕಟಾವು ಆದರೂ ನಡೆಯುತ್ತೆ. ಹೌದ್ರಿ, ಹ್ಞೂ, ಎರಡು ಕಟಾವು ಆದ್ರೂ ನಡೀತೀರಿ. ವಾರಕ್ಕೊಂದು ಸರಿ ಅಂತಂದ್ರೆ ಹಣ್ಣು ಬಾಳ ಆಕೈತಿ, ವ್ಯಾಪಾರಿಗೆ ಅರ್ಧ ಅವರಿಗೆ ಸರಿ ಕಾಣೋದಿಲ್ಲ. ಬದನೆ ಎಷ್ಟು ಬರುತ್ತೆ? ನಾವು 100 ಗ್ರಾಮದ ಬೀಜ ತಿಂದಿರ್ತೀವ್ರಿ, 100 ಗ್ರಾಮ್ ಇರ್ತಾವ್ರಿ. 4 ಪ್ಯಾಕೆಟ್ ನಾ ಬೀಜ ತಂದು ಹೋಗಿದ್ನಿ ಅಂದರೆ ನನಗೆ ಸುಮಾರು ಲಾಭ ಆಕೈತಿ ರೀ. ಹತ್ರ ಬದನೆ ಹತ್ರ 400 ಗ್ರಾಮ್ ಬೀಜ ನಾ ಹಾಕಿದ್ರೆ ಸುಮಾರು ನಾ ಲಾಭ ಪಡಿತೇನೆ ರೀ. ಹತ್ರ ಟಮಾಟಿದು ಹಂಗೆ ರೀ, ಅದು ಸೇಮ್, ಒಂದು 4 ಪ್ಯಾಕೆಟ್ ಬೀಜ ತಂದು ಹೋಗಿದ್ನಿ ಅಂದ್ರೆ ಹತ್ರಾಗು ಸುಮಾರು ಲಾಭ ಪಡಿತೇನೆ ರೀ. ಅಂದರೆ ಈಗ ನಾವು ಮಡಿ ಮಾಡ್ತೀವಿ, ಆಮೇಲೆ ಕಿತ್ತು ನಾಟಿ ಮಾಡ್ತೀವಿ, ಹೌದಲ್ಲ? ಹೌದ್ರಿ. ಹಾಗಾಗಿ ಅಲ್ಲೆಲ್ಲ ಒಂದು ಸ್ವಲ್ಪ ಆಳು ಕಾಳು ಬೇಕಾಗುತ್ತೆ. ಈಗ ನಾವೇನು ಮಾಡ್ತೀವ್ರಿ, ಈಗ ಟ್ಯಾಕ್ಟರ್ಗಳಾಗಿದಾವ್ರಿ, ಟ್ಯಾಕ್ಟರ್ನೇ ಹೊಲ ಎಲ್ಲ ಸರಿ ಮಾಡಿಕೊಂಡು ಅದನ್ನು ನಾವು ಎಲ್ಲ ನಾಟಿ ಮಾಡೋಕ್ಕೆ ಹೊಲ ರೆಡಿ ಮಾಡಿಕೊಂಡು ಒಂದು 4 ಮಂದಿ ತೊಗೊಂಡು ನಾವು ನಾಟಿ ಮಾಡಿಕೊಂಡು ನೀರು ಹಾಕ್ತೇವೆ, ಹಾದ್ರೆ ಸರಿಯಾಗಿ ಕುಂತ್ಕೊಂಡು ಬಿಡ್ತಾವ್ರಿ ಗಿಡ. ಯಾವ ನೀರಾವರಿ ಪದ್ಧತಿಯಲ್ಲಿ? ನಾವು ಕಾವಲಿ ಅಂತೇಳಿ ಮಾಡ್ತೀವ್ರಿ ನೀರು ಬಿಡಕ್ಕೆ. ಅದಕ್ಕೆ ತಮಾಟಿಗೆ ನೀರು ಜಾಸ್ತಿನೂ ಕೊಡಬಾರ್ದ್ರಿ, ಕೊಳಿತು ಬಿಡ್ತೀವ್ರಿ ಗಿಡ. ಬದನೆಗೆ ನೀರು ಜಾಸ್ತಿ ಕೊಟ್ಟರೆ ನಡೀತೀವ್ರಿ. ಟಮಾಟಿ ಒಂದು ಕಡೆ, ಬದನೆ ಒಂದು ಕಡೆ. ಒಂದು ಕಡೆ ಬದನೆ ಗಿಡ ಒಂದು ಕಡೆ ಮಾಡಿದರೆ ತಮಾಟಿ ಒಂದು ಕಡೆ ಮಾಡ್ತೀವ್ರಿ ನಾವು. ಫಸ್ಟ್ ಒಂದು ಪೀಕ್ ತೊಗೊಂಡ ನಂತರ ಎರಡನೇ ಪೀಕ್ ನಾವು ಮತ್ತೆ ಬದನೆ ಗಿಡ ತಮಾಟಿ ಬೇರೆ ಕಡೆ ಮತ್ತೆ ಎರಡನ್ನು ಮಾಡಿರ್ತೀವ್ರಿ. ಹ್ಞೂ, ಓಕೆ. ಅರ್ಧ ಅರ್ಧ ಎಕರೆ ಆಗುತ್ತೆ? ಎರಡು ಅಥವಾ ಅರ್ಧ ಅರ್ಧ ಎಕರೆ ನಾವು ಮಾಡಿರ್ತೀವ್ರಿ. ಟಮಾಟಿ 1/2 ಎಕರೆ, ಬದನೆ ಗಿಡ 1/2 ಎಕರೆ ಮಾಡಿದ್ರೆ ನಮಗೆ ಲಾಭ ಸಿಗ್ತೈತಿ. 1/2 ಎಕರೆದಲ್ಲಿ ಕಟಾವು ಮಾಡೋದು ಅಂತಂದರೆ ಅವ್ನು ಸ್ವಲ್ಪ ನೀವು ಮಾಡ್ತಿರೋ, ನಿಮ್ಮ ಮನೆಯಲ್ಲಿ ಯಾರು ಸಹಾಯ ಮಾಡ್ತಾರೆ? ನಮ್ಮ ಮನೆಯಲ್ಲಿ ಜನ ಅದಾರ ರೀ, 4 ಜನ ಅದವ್ರಿ ನಾವು. ಒಂದು 2 ತಾಸಿನಾಗ ಅಂತಾರೆ 1/2 ಎಕರೆದೆಲ್ಲ ತೆಗೆದು ಬಿಡ್ತೀವ್ರಿ ನಾವು. ಅವನ್ನೇ ಹೊಳಿ ಬೀಜಕ್ಕೆ ಹಿಡಿತೀರ? ಇಲ್ಲರಿ, ಅವನ ಹೊಳಿ ಬೀಜಕ್ಕೆ ಹಿಡಿಯೋದಿಲ್ಲ ರೀ. ಮತ್ತೆ ಬೀಜನ ಪ್ಯಾಕೆಟ್ ಸಿಗ್ತಾವ್ರಿ, ಆ ಪ್ಯಾಕೆಟ್ ಬೀಜನ ತಂದು ನಾವು ಮತ್ತೆ ರೆಡಿ ಮಾಡ್ಕೋತೀವ್ರಿ. ಅಲ್ಲಿ ಕಾಯಿ ಕೊರಕ ಅಥವಾ ಬೂಸ್ಟ್ ರೋಗ ಇಂಥವು ಏನೇನೋ ಬರ್ತಾ ಇರ್ತಾವೆ, ಅದಕ್ಕೆ ಔಷಧ ಹೊಡ್ಕೊಂತ ಹೋಗ್ಬೇಕಾಕಿದ್ರಿ. ಯಾವುದೋ ಒಂದು ರೋಗ ಬಿತ್ತಂದ್ರೆ ಗುರುತಾಗಿ ಬಿಡ್ತೈರಿ, ಇದಕ್ಕೆ ಯಾವ ಎಣ್ಣೆ ಹೊಡೆದ್ರೆ ಸರಿ ಆಕೈತಿ ಅಂತೇಳಿ ಬಜಾರ್ಕ್ ಹೋಗಿ ಹಿಂಗೆ ಆಗೈತ್ರಿ ನಮಗಂತೇಳಿ